ಇದೆ ಅಹಮಿಕ ಬಡೆ ದಿವಿಟಿ ಇದೆ ಚೆಡುಗು ಕುಚಿದೆ ಈರುಳೆ ತೋಲಗೆ ನಿರುಪೇದನ ಆಗಲಿಕೆ ಕಲುಬುಗಿಚ್ಚು ಬರಿ ತೆಗಿಚ್ಚು ಅರೆ ಸ್ವಾಲ ಸುಡಿಗಾಲಿ ಮನೆ ಕಾಲಿಗೆ ತೊಡುಗುನು ಎಂದು ಕುಲೆ ತಿರಗಬಡೆ ಯುವ ಶಕ್ತಿ ಮನೆ ಆಯುಧವೆಂದು ತುಗಿಸಿರಸೆ ಅಯ್ಯುವ ಅಯ್ಯುವ ಅಯ್ಯುವ ಅಯ್ಯುವ ಅಯ್ಯುವ ಅಯ್ಯುವ ಕಾಲಂಬಿದೆ ಬಾಡೆಗ